ಕ್ಯಾಲ್ಸಿಯಂ ಕ್ಲೋರೈಡ್ ಶೇಕಡ 2 ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನೆನೆಸಿ ಬಿತ್ತನೆ ಮಾಡಬಹುದು. ಇದಕ್ಕೆ ಬೇಕಾಗುವಂತಹ ಪರಿಕರಗಳಂದ್ರೆ 1 ಎಕರೆಗೆ ಸುಮಾರಾಗಿ 60 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಪುಡಿ ಬೇಕಾಗುತ್ತದೆ. ಈ ಒಂದು ಪುಡಿಯನ್ನು ಸುಮಾರಾಗಿ ನಾವೇನು 1 ಎಕರೆಗೆ 2 ಕಿಲೋ ಬೀಜ ಉಪಯೋಗ ಮಾಡ್ತೀವಲ್ಲ, ಆ 2 ಕೆಜಿ ಬೀಜವನ್ನು ಈ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಸುಮಾರಾಗಿ 6 ಗಂಟೆ ನೆನೆಸಿ ನಂತರ ನೆಳ್ಳಾಗಿ ಒಣಗಿಸಿ ಆಮೇಲೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಈ ರೀತಿ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನೆನೆಸಿ ಬಿತ್ತನೆ ಮಾಡೋದ್ರಿಂದ ನಮಗೆ ಬೀಜದ ಮೊಳಕೆ ಪ್ರಮಾಣವೂ ಸರಿಯಾಗಿ ಬರುತ್ತೆ. ಮುಂದೆ ಬೆಳೆಗೆ ಕೆಲವೊಂದಿಷ್ಟು ಬರ ನಿರೋಧಕ ಶಕ್ತಿ ಬರುತ್ತೆ. ಅಂದರೆ ಕೆಲವೊಂದಿಷ್ಟು ಒಣಬೇಸಾಯದಲ್ಲಿ ನಾವು ಸೂರ್ಯಕಾಂತಿ ಬೆಳಿತೀವಲ್ಲ, ಅಲ್ಲಿ ಹಸಿ ಕೊರತೆಯಾದರೂ ಈ ಒಂದು ಬರ ನಿರೋಧಕ ಶಕ್ತಿ ಈ ಬಿತ್ತನೆ ಆದ ನಂತರ ನಾವು ಬೀಜೋಪಚಾರ ಮಾಡೋದು ಒಳ್ಳೆಯದು. ಅಂದರೆ ಪ್ರತಿ ಕಿಲೋ ಬೀಜಕ್ಕೆ 5 ಗ್ರಾಂ ಇಮ್ಡಾಕ್ಲೋಪಿಡ್ ಆಗಲಿ ಅಥವಾ 4 ಗ್ರಾಂ ಥಯಾಮಿಥಾಕ್ಸಮನ್ನು ಈ ಒಂದು ಬೀಜೋಪಚಾರ ಮಾಡಿದ್ವಿ ಅಂದ್ರೆ ಮುಂದೆ ನಮ್ಗೆ ಬರ್ತಕ್ಕಂತ ನಂಜಾಣು ರೋಗದ ಬಾಧೆ ಕಡಿಮೆ ಆಗುತ್ತೆ. ಸೂರ್ಯಕಾಂತಿ ಬೆಳೆಯಲ್ಲಿ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇರಬೇಕು ಮತ್ತು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇಡ್ಬೇಕಂತೀರಿ? ನೋಡ್ರಿ, ಸೂರ್ಯಕಾಂತಿ ಬೆಳೆಯೊಳಗ ಸಾಲಿನಿಂದ ಸಾಲಿನ ಅಂತರ ಅಂದ್ರೆ ಸುಮಾರಾಗಿ 60 ಸೆಂಟಿಮೀಟರ್ ಅಂದ್ರೆ 2 ಫೋಟು ಸಾಲಿನಿಂದ ಸಾಲಿನ ಅಂತರ. ಇನ್ನು ಗಿಡದಿಂದ ಗಿಡಕ್ಕಂದ್ರೆ 4-6 ಇಂಚ್ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಒಣ ಬೇಸಾಯದಲ್ಲಿ ವಿಶೇಷವಾಗಿ ನಾವು ಬಿತ್ತನೆ ಮಾಡುವುದಾದ್ರೆ ಅಗಲವಾದ ಸಾಲಿನಲ್ಲಿ ಬಿತ್ತನೆ ಮಾಡೋದು ಒಳ್ಳೆಯದು. ಅಂದ್ರೆ ಇಲ್ಲಿ ಸುಮಾರಾಗಿ ಸಾಲಿನಿಂದ ಸಾಲಿನ ಅಂತರ 3.5-4 ಫೋಟು, ಗಿಡದಿಂದ ಗಿಡಕ್ಕೆ 1-4 ಇಂಚು ಇರುವಂತೆ ನಾವು ಮೇಂಟೈನ್ ಮಾಡಬೇಕು. ಈ ರೀತಿ ಅಗಲವಾದ ಸಾಲಿನೊಳಗೆ ನಾವು ಬಿತ್ತನೆ ಮಾಡೋದ್ರಿಂದ ನಮಗೆ ಎಡಿಗೆ ಹೊಡಿಲಿಕ್ಕೆ ಅವಕಾಶ ಆಗುತ್ತೆ. ಈ ನಾರ್ಮಲ್ ಆಗಿ ಬಿತ್ತನೆ ಮಾಡಿದಂಥ ಪದ್ಧತಿ ಒಳಗೆ ರೈತರು 1-2 ಸಲ ಅಂತರ ಬೇಸಾಯ ಮಾಡ್ತಾರೆ. ಈಗ ನಾವು ಅಗಲವಾದ ಸಾಲಿನಲ್ಲಿ ಬಿತ್ತನೆ ಮಾಡಿದ್ವಿ ಅಂದ್ರೆ ನಮಗೆ ಸುಮಾರಾಗಿ 3-4 ಸಲ ಎಡಿ ಕುಂಟಿ ಹೊಡೆಯೋಕೆ ಅವಕಾಶ ಆಗುತ್ತೆ. ಮೇಲಿಂದ ಮೇಲೆ ನಾವು ಎಡಿ ಕುಂಟಿ ಹೊಡೆಯೋದ್ರಿಂದ ಒಂದು ಕಳೆದ ಒಂದು ಸಾಂದ್ರತೆಯೂ ಕಡಿಮೆ ಆಗತಿ, ಆಮೇಲೆ ಹಸಿ ಕೊರತೆ ಆಗೋದಿಲ್ಲ. ಮೇಲಿಂದ ಮೇಲೆ ಎಡಿ ಹೊಡೆಯೋದ್ರಿಂದ ನಮಗೆ ತೇವಾಂಶ ಹೆಚ್ಚು ಇರೋದ್ರಿಂದ ಈ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆದರೂ ಅಗಲವಾದ ಸಾಲಿನಲ್ಲಿ ಬಿತ್ತನೆ ಮಾಡಿದ್ವಿ ಅಂದ್ರೆ ಈ ನಾರ್ಮಲ್ ಅಷ್ಟು ಇಳುವರಿ ಅಲ್ಲಿ ಸದಾ ನಮಗೆ ಬರ್ತೈತಿ. ಮತ್ತೆ ಈ ಅಗಲವಾದ ಸಾಲಿನಾಗ ಬಿತ್ತನೆ ಅಂತಂದ್ರಲ್ಲ, ಹ್ಞೂ ಹೆಂಗಂತೀರಿ ಅದ? ಅಂದ್ರೆ ಅಗಲವಾದ ಸಾಲಿನ ಅಂದ್ರೆ ಸುಮಾರಾಗಿ ಸಾಲಿನಿಂದ ಸಾಲಿಗೆ 3.5-4 ಫೋಟು, ಗಿಡದಿಂದ ಗಿಡಕ್ಕೆ 1-5 ಇಂಚ್ ಇರೋದ್ರಿಂದ ಒಳ್ಳೆಯದು. ಅಂದ್ರೆ ನಮಗೆ ಅಗಲವಾದ ಸಾಲಿನ ಬಿತ್ತನೆ ಮಾಡೋದ್ರಿಂದ ಇಲ್ಲಿ ನಮಗೆ ಎಡಿ ಕುಂಟಿ ಹೊಡಲಿಕ್ಕೆ ಅವಕಾಶ ಆಗುತ್ತೆ. ಎಡಿ ಕುಂಟಿ ಹೊಡೆಯೋದ್ರಿಂದ ನಮಗೆ ಹೆಚ್ಚು ತೇವಾಂಶ ನಮಗೆ ಭಾಳ ದಿನ ಮಟ್ಟ ಬರೋದ್ರಿಂದ ಈ ಒಂದು ಹವಾಮಾನದ ವೈಪರೀತ್ಯ ಏನಾಗುತ್ತಲ್ಲ, ಇಂಥ ಒಂದು ಪರಿಸ್ಥಿತಿ ಒಳಗೆ ನಾರ್ಮಲ್ ಬಿತ್ತನೆ ಮಾಡೋದಕ್ಕಿಂತ ಅಗಲವಾದ ಸಾಲಿನ ಬಿತ್ತನೆ ಮಾಡೋದು ನಮಗೆ ಹೆಚ್ಚು ಲಾಭದಾಯಕ ಅಂತ ಹೇಳ್ಬೋದು. ಸಾವಯವ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರ ಎಷ್ಟು ಪ್ರಮಾಣದಾಗ ಕೊಡ್ಬೇಕಂತೀರಿ? ಸಾಮಾನ್ಯವಾಗಿ ಸಾವಯವ ಗೊಬ್ಬರ ನಾವೊಂದು 1 ಎಕರೆಗೆ 3-3.5 ಟನ್ ನಾವು ಬಿತ್ತುವಕ್ಕಿಂತ ಪೂರ್ವದೊಳಗೆ ಕೊಟ್ಟು ಅದನ್ನು ಮಣ್ಣಿನೊಳಗೆ ಸೇರಿಸ್ಬೇಕು. DAP ಯೂರಿಯಾ ಪೊಟ್ಯಾಶ್ ಹೇಳೋದಾದ್ರೆ DAP ಸುಮಾರಾಗಿ 75 ಕಿಲೋ ಬೇಕಾಗ್ತದೆ, ಯೂರಿಯಾ 50 ಕೆಜಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ 40 ಕೆಜಿ. ಇದನ್ನು ನಾವು 1 ಎಕರೆಗೆ ಬಿತ್ತುವಂಥ ಸಂದರ್ಭದೊಳಗೆ ಬಿತ್ತಬೇಕು. ಆಮೇಲೆ ಇನ್ನು ಮೇಲುಗೊಬ್ಬರವಾಗಿ ಉಳಿದಂಥ 25% ಸಾರಜನಕವನ್ನು ಅಂದರೆ ನಾವು ಯೂರಿಯಾ ರೂಪದೊಳಗೆ ಕೊಡ್ತೀವಲ್ಲ, ಸುಮಾರಾಗಿ 20 ಕಿಲೋ ಯೂರಿಯಾ ಗೊಬ್ಬರ ಮೇಲುಗೊಬ್ಬರವಾಗಿ ಬಿತ್ತಿದ ಒಂದು 40-45 ದಿವಸಕ್ಕೆ ನಾವು ಕೊಡಬೇಕಾಗತ್ತೆ. ಇನ್ನು ಒಣಬೇಸಾಯದೊಳಗೆ ಶಿಫಾರಸು ಮಾಡಿದಂಥ ರಾಸಾಯನಿಕ ಗೊಬ್ಬರ ಅಂದರೆ 14 ಕೆಜಿ ಸಾರಜನಕ, 20 ಕೆಜಿ ರಂಜಕ, 14 ಕೆಜಿ ಪೊಟ್ಯಾಶಿಯಂ, ಇದ್ರ ಜೊತೆಗೆ ನಾವು ಜಿಂಕ್ ಸಲ್ಫೇಟು 1-4 ಕಿಲೋ ಕೊಡಬೇಕಾಗ್ತದೆ. ಇನ್ನು ಈ ಸೂರ್ಯಕಾಂತಿ ಬೆಳೆಯಲ್ಲಿ ಕಳೆ ನಿಯಂತ್ರಿಸಬೇಕಾದ್ರೆ ಯಾವ ಕಳೆನಾಶಕವನ್ನು ಉಪಯೋಗಿಸ್ಬೇಕಂತೀರಿ? ಸಾಮಾನ್ಯವಾಗಿ ಸೂರ್ಯಕಾಂತಿ ಬೆಳೆಯೊಳಗೆ ನಾವು ಈ ಒಂದು 2 ಸಲ ಎಡಿ ಕುಂಟಿ ಹೊಡೆದು ಮುಂದೆ ಕೈಗೆಸವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಕಳೆನಾಶಕ ನಾವು ಉಪಯೋಗ ಮಾಡುವಂಥ ಸಂದರ್ಭದೊಳಗೆ ಬಿತ್ತಿದ ದಿನ ಅಥವಾ ಮರುದಿವಸ ಬಿಟಾಕ್ಲೋರ್ 50 EC ಅಂತ ಏನು ಹೇಳ್ತೀವಲ್ಲ, ಇದನ್ನು 1 ಎಕರೆಗೆ 1.2 ಲೀಟರ್ ಅಂದರೆ ಸುಮಾರಾಗಿ 60 ಮಿಲಿಲೀಟರ್ ಒಂದು ಟಾಕಿ ಅಂದರೆ 15 ಲೀಟರ್ ಇರುವಂಥ ಟಾಕಿಗೆ 60 ಮಿಲಿಲೀಟರ್ ಹಾಕಿ ನಾವು ಸಿಂಪರಣೆ ಮಾಡ್ಬೋದು. ಅಥವಾ ಪೆಂಡಿಮಿಥಿಲಿನ್ 30 EC ಅಂತ, ಇದು 1 ಎಕರೆಗೆ 1.8 ಲೀಟರ್ ಅಂದರೆ ಒಂದು ಟಾಕಿಗೆ 90 ಮಿಲಿಲೀಟರ್ ಹಾಕಿ ನಾವು ಸಿಂಪರಣೆ ಮಾಡ್ಬೋದು. ಅಥವಾ ಇನ್ನೂ ಒಂದು ಆಕ್ಸಿಫ್ಲೋರೋಫೆನ್ 23.5 EC, ಇದನ್ನು 1 ಎಕರೆಗೆ 600 ಮಿಲಿಲೀಟರನ್ನು ನಾವು ಅಂದರೆ ಒಂದು ಟಾಕಿಗೆ ಸುಮಾರಾಗಿ 23 ml ಹಾಕಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇವು 3 ನಾವು ಪ್ರೀ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಇನ್ನು ಬಿತ್ತಿದ ಸುಮಾರಾಗಿ 15-20 ದಿವಸ ಅಂದರೆ ಪೋಸ್ಟ್ ಎಮರ್ಜೆನ್ಸಿ ಆಗಿ ಪ್ರೊಪಾಕ್ಯುಜೋಫಾಪ್ ಇದು ಏನೈತಲ್ಲ, 1 ಎಕರೆಗೆ 250 ಮಿಲಿ ಅಂದರೆ ಒಂದು ಟಾಕಿಗೆ 12 ಮಿಲಿಲೀಟರ್ ಹಾಕಿ ನಾವು ಸಿಂಪರಣೆ ಮಾಡಿದ್ವಿ ಅಂದರೆ ಸುಮಾರಾಗಿ ನಮಗೆ 1-1.5 ತಿಂಗಳ ಮಟ್ಟ ಯಾವುದೇ ಈ ಒಂದು ಕಳೆಯದ ಸಮಸ್ಯೆ ಆಗುವುದಿಲ್ಲ. ಇನ್ನು ಈ ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಗೆ ಮಾಡಬೇಕಾದ್ರೆ ಮತ್ತೆ ಯಾವ ಕ್ರಮಗಳನ್ನು ಅನುಸರಿಸಬೇಕಂತೀರಿ? ನೋಡ್ರಿ, ಸೂರ್ಯಕಾಂತಿ ಬೆಳೆ ಇದು ಸಾಮಾನ್ಯವಾಗಿ ಪರಕೀಯ ಪರಾಗಸ್ಪರ್ಶ ಇರೋದ್ರಿಂದ ಇದಕ್ಕೆ ನಾವು ಈ ಒಂದಿಷ್ಟು ಬೆಳಗಿನ ಮುಂಜಾನೆ 8-11 ಗಂಟೆಯೊಳಗೆ ಸ್ವಲ್ಪ ಪರಾಗಸ್ಪರ್ಶ ಮಾಡಬೇಕು. ಅಂದರೆ

ನಾವು ಆಗಸ್ಟ್ 2nd ವಾರದೊಳಗೆ ಬಿತ್ತನೆ ಮಾಡೋದು, ಅಂದರೆ ಎಸ್ಪೆಷಲಿ ಆಗಸ್ಟ್ 2nd ವಾರದ ಬಿತ್ತನೆ ಮಾಡೋದು ಮಾಡಬೇಕು. ಜೂನ್ ಮೊದಲನೇ ವಾರ ಅಥವಾ ಜುಲೈದೊಳಗೆ ಬಿತ್ತನೆ ಮಾಡಬಾರ್ದು. ಇನ್ನು ಹಿಂಗಾರು ಹಂಗಾಮಿನೊಳಗೆ ಸೆಪ್ಟೆಂಬರ್ ಮೊದಲನೇ ವಾರ ಯೋಗ್ಯ. ಆಮೇಲೆ ನೀರಾವರಿ ಸೌಲಭ್ಯ ಇತ್ತು ಅಂದರೆ ಮೇ ತಿಂಗಳದೊಳಗೆ ನಾವು ಬೇಸಿಗೆ ಒಳಗೆ ಬಿತ್ತನೆ ಮಾಡೋದು ಒಳ್ಳೆಯದು. ಇನ್ನೂ ಒಂದು ಎಲಿಚಿಕ್ಕಿ ರೋಗ, ಇದು ಸಾಮಾನ್ಯವಾಗಿ ನಮಗೆ ಎಲಿಚಿಕ್ಕಿ ರೋಗ ಆಗಾಗ ಕಾಣಿಸ್ತದೆ. ಇದು ಬಂದರೂ ನಮಗೊಂದು 10-20% ಇಳುವರಿ ಕಡಿಮೆ ಆಗ್ತದೆ. ಇದರ ಲಕ್ಷಣಗಳು ಅಂದರೆ ಎಲೆಗಳ ಮೇಲೆ ಅಲ್ಲಲ್ಲಿ ಕಂದು ಬಣ್ಣದ ಚುಕ್ಕಿ ಕಾಣ್ತವೆ, ಆಮೇಲೆ ಅದಕ್ಕೆ ಹಳದಿ ಬಣ್ಣದಿಂದ ರಿಂಗ್ ಆಗಿ ಸುತ್ತುವರೆದಿರ್ತವೆ, ಆಮೇಲೆ ಕ್ರಿಮೇಣ ಚುಕ್ಕಿಗಳು ದೊಡ್ಡದಾಗಿ ನಂತರ ಕಾಂಡದ ಮೇಲೆ ಕಾಣಿಸಿಕೊಂಡು ಆಮೇಲೆ ಪೂರಾ ಎಲೆ ಒಣಗದಂಗೆ ಕಾಣುತ್ತೆ. ಇದಕ್ಕೆ ನಿರ್ವಹಣೆಗಾಗಿ ಮ್ಯಾಂಕೋಜಬ್ ಅಂದರೆ ಒಂದು ಟಾಕಿಗೆ ಸುಮಾರಾಗಿ 30 ಗ್ರಾಮು, ಇಲ್ಲ ಹೆಕ್ಸಾಕೊಂಡೋಜೋಲ್ 5 EC ಒಂದು ಟಾಕಿಗೆ 15 ml ಹಾಕಿ ನಾವು ಸಿಂಪರಣೆ ಮಾಡಿದ್ವಿ ಅಂದರೆ ಈ ಒಂದು ಎಲಿಚಿಕ್ಕಿ ರೋಗದ ಬಾಧೆಯನ್ನು ಹತೋಟಿ ಮಾಡಬಹುದು. ಮತ್ತು ಯಾವ ರೋಗಗಳು ಬರ್ಬೋದು ಅಂತ ರೀ, ಮತ್ತು ಅವುಗಳ ನಿರ್ವಹಣೆ ಹೆಂಗೆ ಮಾಡ್ಬೋದು ಅಂತ ರೀ? ಇದಕ್ಕೆ ಇನ್ನೊಂದು ರೋಗ ಅಂದ್ರೆ ನಾವು ತುಕ್ಕು ರೋಗ ಅಥವಾ ರಸ್ಟ್ ಅಂತ ಕರಿತೀವಲ್ರಿ, ಈ ರೋಗ ಬಂದರೂ ನಮಗೆ ಇಳುವರಿ ಪ್ರಮಾಣ ಕಡಿಮೆ ಆಗತಿ. ಇದರ ಲಕ್ಷಣಗಳು ಅಂದ್ರೆ ಎಲೆಗಳ ಕೆಳಭಾಗದಲ್ಲಿ ಕಬ್ಬಿಣದ ತುಕ್ಕು ಹಿಡಿದಂಥ ಚುಕ್ಕಿಗಳು ಅಲ್ಲೆಲ್ಲ ಕಾಣಿಸ್ಕೊಳ್ತವೆ, ನಂತರ ನಾವು ಕೈ ಇಟ್ಟರೆ ಎಲ್ಲ ಕೈಯೆಲ್ಲ ಕೆಂಪಾಗುತ್ತೆ. ಅನಂತರ ಇದೇನಾಗತ್ತಪ್ಪ ಅಂದರೆ ಕಾಂಡಕ್ಕೆ ಆಕ್ರಮಿಸಿ ಎಲೆ ಆಗಲಿ ದೇಟು ಹೂವು ಕಾಂಡದ ಭಾಗ ಎಲ್ಲವೂ ಒಣಗಿ ಹೋಗ್ತವೆ. ನಂತರ ಇದನ್ನ ನಿರ್ವಹಣೆಗಾಗಿ ಮ್ಯಾಂಕೋಜಬ್ ಅಂದರೆ ನಾವು ಒಂದು 30 ಗ್ರಾಮ್ ಒಂದು 15 ಲೀಟರ್ ಟಾಕಿ ಹಾಕಿ ಮ್ಯಾಂಕೋಜಬ್ ಹಾಕಿ ಸಿಂಪರಣೆ ಮಾಡ್ಬೋದು, ಅಥವಾ ಹೆಕ್ಸಾಕೊಂಡೋಜೋಲ್ 5 EC ಒಂದು ಟಾಕಿಗೆ 15 ml ಹಾಕಿ ಸಿಂಪರಣೆ ಮಾಡೋದ್ರಿಂದ ನಮಗೆ ಈ ಒಂದು ರೋಗ ಹತೋಟಿ ಹಾಕುತ್ತೆ. ಅಂದರೆ ಒಂದು ಟಾಕಿಗೆ ಅಂದರೆ ಎಷ್ಟು ನೀರು? ಒಂದು ಟಾಕಿ ಅಂದರೆ ಸಾಮಾನ್ಯವಾಗಿ ರೈತರು ಉಪಯೋಗ ಮಾಡುವಂಥದ್ದು 15 ಲೀಟರ್ ಟಾಕಿ ಇರ್ತದೆ. ಇನ್ನೊಂದು ಅಂದರೆ ಬೂದು ರೋಗ. ಇದರ ಲಕ್ಷಣ ಅಂದರೆ ಗಿಡದ ಒಂದು ಕೆಳಗಡೆ ಇರತಕ್ಕಂಥ ಎಲೆಗಳ ಮೇಲ್ಭಾಗದಲ್ಲಿ ಬಿಳಿ ಅಥವಾ ಬೂದು ಬಣ್ಣದ ಚುಕ್ಕಿಗೂ ನಮಗೆ ಅಲ್ಲೆಲ್ಲ ಕಾಣಿಸ್ತಾವೆ, ನಂತರ ಅದು ಒಂದಕ್ಕೊಂದು ಕೂಡಿಕೊಂಡು ಎಲೆ ಕಾಂಡ ಮತ್ತು ತೆನೆ ಮೇಲಿಸದ ಸಂಪೂರ್ಣವಾಗಿ ಆ ಗಿಡನ ಪೂರಾ ಬಿಳಿ ಬಣ್ಣದಾಕೈತಿ. ಇದರ ನಿರ್ವಹಣೆಗಾಗಿ ಡೈಫೆನ್ಕೊನೋಜೋಲ್ 25 EC ಅಂದರೆ ಒಂದು ಟಾಕಿಗೆ 15 ml ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬೂದು ರೋಗವನ್ನು ಹತೋಟಿ ಮಾಡಬಹುದು. ಇನ್ನೊಂದು ರೋಗ ಅಂದರೆ ಕ್ಯಾದಿಗಿ ರೋಗ. ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ಬರುವುದಿಲ್ಲ, ಏನೋ 2-3 ವರ್ಷಕ್ಕೊಮ್ಮೆ ಅಥವಾ ಈ ಒಂದು ಕ್ಯಾದಿಗಿ ರೋಗದ ಲಕ್ಷಣಗಳು ಅಲ್ಲಲ್ಲೇ ಕಾಣ್ತವೆ. ಇದರ ಲಕ್ಷಣ ಅಂದರೆ ಎಲೆಯ ನರಗಳು ಸಂಪೂರ್ಣವಾಗಿ ತಿಳಿ ಹಳದಿ ಬಣ್ಣಕ್ಕೆ ಬರ್ತವೆ, ನಂತರ ಗಿಡಗಳು ಬೆಳವಣಿಗೆ ಕುಂಠಿತ ಆಗ್ತೈತಿ, ಆಮೇಲೆ ತೆನೆಯಲ್ಲಿ ಕಾಳು ಕಟ್ಟುವುದಿಲ್ಲ. ಇದರ ನಿರ್ವಹಣೆಗಾಗಿ ಈ ಒಂದು ಕೆದಿಗಿ ರೋಗ ನಮಗೆ ಬರ್ತೈತಪ್ಪ ಅಂತಂದ್ರೆ ಬೀಜೋಪಚಾರ, ಈ 80% ಅಂದರೆ 1 kg ಬೀಜಕ್ಕೆ 6 ಗ್ರಾಮ್ ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಕೆದಿಗಿ ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನು ನಿರ್ವಹಣೆ ಅಂದರೆ ಈ ಕೆದಿಗಿ ರೋಗ ಬಂದಂಥ ಗಿಡಗಳನ್ನು ಕಿತ್ತು ನಾವು ಮಣ್ಣಿನೊಳಗೆ ಹಾಕ್ಬೋದು. ಆಮೇಲೆ ಇನ್ನು ಸಿಂಪರಣೆ ಮಾಡೋದಾದರೆ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಅಂದರೆ ಮೆಟಾಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ ಇರತಕ್ಕಂಥ ಒಂದು ಸಂಯುಕ್ತ ಶಿಲೀಂದ್ರನಾಶಕ ಸುಮಾರಾಗಿ ಒಂದು ಟಾಕಿಗೆ 45 ಗ್ರಾಮ್ ಹಾಕಿ ನಾವು ಸಿಂಪರಣೆ ಮಾಡಿದ್ವಿ ಅಂದರೆ ಈ ಒಂದು ಕ್ಯಾದಿಗಿ ರೋಗವನ್ನು ಹತೋಟಿ ನಾವು ಮಾಡ್ಬೋದು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಗೆ ಮಾಡಬೇಕಾದ್ರೆ ಮತ್ತೆ ಯಾವ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಂತೀರಿ? ನೋಡ್ರಿ, ಸೂರ್ಯಕಾಂತಿ ಇಳುವರಿ ಹೆಚ್ಚಿಸಲಿಕ್ಕೆ ಸಾಮಾನ್ಯವಾಗಿ ನಾವು ಏನು ಈ ಹೂ ಬಿಡುವಂಥ ಸಮಯದಲ್ಲೇ ಯಾವುದೇ ಕೀಟನಾಶಕ ಸಿಂಪರಣೆ ಮಾಡಬಾರ್ದು. ಯಾಕಂದರೆ ಈ ಒಂದು ಸೂರ್ಯಕಾಂತಿ ಪರಕೀಯ ಪರಾಗಸ್ಪರ್ಶ ಆಗೋದ್ರಿಂದ ನಾವು ಸಿಂಪರಣೆ ಮಾಡಿದ್ವಿ ಅಂದರೆ ಅಲ್ಲಿ ಬರ್ತಕ್ಕಂಥ ಜೇನುಳ ಇರ್ಬೋದು, ಇತರ ಪಾತ್ರಗಿತ್ತಿ ಯಾವು ಅಲ್ಲಿ ಬರುವುದಿಲ್ಲ. ಅದಕ್ಕೆ ಹೂ ಬಿಡುವಂಥ ಹಂತದೊಳಗೆ ನಾವು ಯಾವುದೇ ಸಿಂಪರಣೆಯನ್ನು ಮಾಡಬಾರ್ದು. ಆಮೇಲೆ ಇನ್ನು ಪ್ರತಿ ವರ್ಷ ರೋಗ ಮತ್ತು ಕೀಟದ ಬಾಧೆ ಬರ್ತೈತಪ್ಪ ಅಂತ ನಮಗೆ ಕನ್ಫರ್ಮ್ ಆದ್ರೆ ಮುಂಜಾಗ್ರತೆ ಕ್ರಮವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದು ಒಳ್ಳೆಯದು. ಆಮೇಲೆ ಇನ್ನು ಕಾಲ್ಗೈ ಪದ್ಧತಿ ಅನುಸರಿಸೋದು. ಕಾಲ್ಗೈ ಅಂದರೆ ಈ ವರ್ಷ ನಾವು ಸೂರ್ಯಕಾಂತಿ ಹಾಕಿದ್ವಿ ಅಂದರೆ ಮತ್ತು ಅದಕ್ಕೆ ಹಿಂಗಾರಿ ಒಳಗಾಗಲಿ ಒಂದು ಸೂರ್ಯಕಾಂತಿಯನ್ನು ಹಾಕದೆ ಬೇರೆ ಬೆಳೆಯನ್ನು ನಾವು ಬೆಳೆಯೋದ್ರಿಂದ ನಮಗೆ ಇಳುವರಿ ಹೆಚ್ಚಾಗ್ಬೋದು. ಆಮೇಲೆ ಮುಂಗಾರು ಹಂಗಾಮಿನಲ್ಲಿ ಸಾಮಾನ್ಯವಾಗಿ ಹೆಸರು ಬೆಳೆಯನ್ನು ನಾವು ಬೆಳಿತೀವಿ, ನಂತರ ಬುಡ್ಡಿ ಬಿಡಿಸಿ ಅಲ್ಲಿರ್ತಕ್ಕಂಥ ಹೆಸರಿನ ಎಲ್ಲ ಸಸ್ಯ ಅವಶೇಷಗಳನ್ನು ಭೂಮಿಗೆ ಹಾಕಬೇಕು, ನಂತರ ಹಿಂಗಾರಿ ಒಳಗೆ ಸೂರ್ಯಕಾಂತಿ ನಾವು ಬೆಳೆದಪ್ಪ ಅಂದರೆ ನಮಗೆ ಲಾಭದಾಯಕ ಅಂತ ಹೇಳ್ಬೋದು. ಸೂರ್ಯಕಾಂತಿಯಲ್ಲಿ ಇಳುವರಿ ಪ್ರತಿ ಎಕರೆಗೆ ಎಷ್ಟು ಬರ್ಬೋದು ಅಂತೀರಿ? ನೋಡ್ರಿ, ಸೂರ್ಯಕಾಂತಿ ಬೆಳೆ ಒಳಗೆ ನಾವು ಸರಿಯಾದ ಬೇಸಾಯ ಕ್ರಮಗಳನ್ನು ಅಳವಡಿಸಿದ್ವಿ ಅಂತಂದರೆ, ಅಂದರೆ ಬೇಸಾಯ ಕ್ರಮಗಳು ಅಂದರೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಸಂಕರ್ಣ ತಳಿಗಳನ್ನು ಆಯ್ಕೆ ಮಾಡುವುದು, ಆಮೇಲೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡುವುದು, ಆಮೇಲೆ ರೋಗ ಕೀಟದ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಇನ್ ಟೈಮ್ ಆಗಿ ನಾವು ಕಂಟ್ರೋಲ್ ಮಾಡಿದರೆ ನಮಗೆ ಒಳ್ಳೆಯ ಇಳುವರಿ ಬರ್ಬೋದು. ಆಮೇಲೆ ಇನ್ನು ಅಂತರ ಬೇಸಾಯ ಮಾಡೋದಾಗಲಿ, ಕಳೆ ನಿಯಂತ್ರಣ, ಒಟ್ಟಾರೆ ಇವೆಲ್ಲ ಬೇಸಾಯ ಕ್ರಮಗಳನ್ನು ನಾವು ಸರಿಯಾದ ಸಮಯದೊಳಗೆ ಅಳವಡಿಸಿದ್ವಿ ಅಂದರೆ ಸಾಮಾನ್ಯವಾಗಿ 1 ಎಕರೆಗೆ ಸರಾಸರಿ

ಸುಳ್ಳದ ದೇವಕರಮಪ್ಪ ತುಳಜಮ್ಮನವರ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳ್ತಾ ಇದ್ದೀರಿ.